ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಸಣ್ಣ ಹನುಮಂತಪ್ಪ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆಗಳನ್ನು ಸಹ ಕೇಳುವಿರಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी है? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी। अरे पहली वाली बात कहाँ, पर हम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। ರೈತ ಬಾಂಧವರೇ, ಆರಂಭಕ್ಕೆ ಕೇಳಿ ಕೃಷಿ ಅನುಭವ ಕುರಿತು ಶ್ರೀ ಸಣ್ಣ ಹನುಮಂತಪ್ಪ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಚಿಲುಕಮುಖಿ ಗ್ರಾಮದ ಯುವ ರೈತರು ನಮ್ಮ ಜೊತೆಗೆ ಇದ್ದಾರೆ. ಅವರ ಕೃಷಿ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಸಣ್ಣ ಹನುಮಂತಪ್ಪ ಅಂತೇಳಿ ಇವರ ಹೆಸರು. ನಮಸ್ಕಾರ ಹನುಮಂತಪ್ಪರೇ. ನಮಸ್ಕಾರ ಸರ್. ಹನುಮಂತಪ್ಪರೇ, ನಿಮಗೆ ಎಷ್ಟು ವರ್ಷ ವಯಸ್ಸು? ಸರ್ ನಮ್ಗೆ 38 ವಯಸ್ಸು ಸರ್. ಕೃಷಿ ಭೂಮಿ ಎಷ್ಟಿದೆ ನಿಮ್ದೆಲ್ಲ? ಸರ್ ನಮ್ಮದು 15 ಎಕರೆ ಐತೆ ಸರ್. ಅದರಲ್ಲಿ ನೀರಾವರಿ ಒಂದು 10 ಎಕರೆ ಮಾಡ್ತೀವಿ ಸರ್, ಒಂದು 5 ಎಕರೆ ಮಳೆ ಆಶ್ರಿತ ಐತೆ ಸರ್. ಕೃಷಿ ಹೇಗೆ ನೀವು ಆಸಕ್ತಿಯಿಂದ ಬಂದದ್ದು ಅಥವಾ ಒತ್ತಡಕ್ಕೆ ಬಂದಿದ್ದು, ಅನಿವಾರ್ಯಕ್ಕೆ ಬಂದಿದ್ದು ಹೇಗೆ ನಿಮಗೆ? ಸರ್ ಅನಿವಾರ್ಯ ಅಂತಿಲ್ಲ ಸರ್, ಅಪ್ಪ ಅವ್ರ ಕಾಲದಾಗಿದ್ದಾನು ನಮ್ಮದು, ಅವಲಿದ್ದಾನು ಕೃಷಿಕರ ಸರ್, ನಾವು ಅದನ್ನ ಮಾಡ್ಕೊಂತ ಹೊಂಟೀವಿ ಸರ್. ವಿದ್ಯಾಭ್ಯಾಸ ಮಾಡಿದ್ರಿ? ವಿದ್ಯಾಭ್ಯಾಸ ಮಾಡಿವಿ ಸರ್. ಏನು ಓದಿದ್ರಿ? 10ನೇ ತರಗತಿ ಓದಿವಿ ಸರ್. 10ನೇ ತರಗತಿ ಪಾಸ್ ಆದ್ರ? ಪಾಸ್ ಆಗಿ ಬಿಟ್ಬಿಟ್ಟಿವಿ ಸರ್. ಮತ್ತೆ ಮಾಡಾರ ಇಲ್ದಾಗ ಸರ್, ನಮ್ಮ ಮನೆಯಲ್ಲಿ ಮಾಡ್ಕೊಂತ ಹೋಗಕ್ ಇಲ್ದಾಗ ಅದಕ್ಕೆ ಮತ್ತೆ ಬಿಟ್ಬಿಟ್ಟಿವಿ ಸರ್. ಮನೆಗೆ ಹಿರಿ ಮಗನ ಹೇಗೆ ನೀವು? ಸಣ್ಣ ಮಗ ಸರ್. ನಾವು ಒಬ್ಬರೀ, ಮೊದ್ಲೆಲ್ಲ ನಮ್ಮ ಅಕ್ಕಾರ ಹಿರಿಯರ, ಈಗ ನಾವ ಮಾಡ್ಕೊಂತ ಹೋಗ ಸರ್. ಹಂಗಾಗಿ ಹೆಣ್ಮಕ್ಳು ದೊಡ್ಡವ್ರು? ದೊಡ್ಡವ್ರು. ಹ್ಞೂ ಸರ್. ಹಂಗಾಗಿ ನಾವು ಮಗ ಒಬ್ಬರೇನ ನೀವು? ಹ್ಞೂ ಸರ್. ಸೊ ಹಂಗಾಗಿ ಮನೆ ಜಾಬ್, ಮನೆ ಜವಾಬ್ದಾರಿ ನಮ್ಗೆ ಬಿತ್ತು ಸರ್. ಮತ್ತು ನಾವು ಸಾಲಿ ಬಿಟ್ಟು ಒಕ್ಕಲತನ ಮಾಡ್ಕೊಂತ ಹೊಂಟೀವಿ ಸರ್. ನಿಮಗೆ ಈ ಒಕ್ಕಲತನದ ಅನುಭವಗಳು ಯಾವಾಗಲಿಂದ ಶುರು ಆಯಿತು? ಸಾಲಿ ಬಿಟ್ಟಿದ್ದು ಮತ್ತು ಒಕ್ಕಲತನಕ್ಕೆ ನಿಂತ್ಬಿಟ್ಟಿವಿ ಸರ್ ನಾವು. ಮತ್ತು ಹಂಗೆ ಇರ್ತಾ ನಮ್ಮ ಅಪ್ಪರು ಇದ್ದರು ಸರ್, ಇನ್ನು ಅವಾಗ ಮಾಡ್ಕೊಂತ ಕಲಿಸಿದ್ರೆ ಮತ್ತು ಹಂಗೆ ಮಾಡ್ಕೊಂತ ಅದನ್ನ ತಂದೆರ ಜೊತೆಗೆಲ್ಲ ಹೋಗ್ತಿದ್ವಿ ಸರ್. ಅದನ್ನು ಅವಲಂಬನೆ ಆಗ್ಬಿಟ್ಟಿವಿ ಸರ್. ಏನು ಮಾಡ್ತಿದ್ರೆ ಅವಾಗೆಲ್ಲ ಹೆಚ್ಚಾಗಿ ಹೊಲದಲ್ಲಿ? ಅವಾಗ ತರಕಾರಿ ಮಾಡ್ತಿದ್ರು ಸರ್ ನಮ್ಮ ಅಪ್ಪರ ಕಾಲದ, ಅವ ಮೊದ್ಲಾಗಿದ್ದ. ಅದು ಕುಪ್ಲಿ ಬಾಯಿ ಅಂತ ಇತ್ತು ಸರ್ ಮೊದ್ಲ ನಮ್ಮದು, ಅದು ನೀರಾವರಿ ಮ್ಯಾಗ ತೆಗೆದು ಅದರಲ್ಲೇ ತರಕಾರಿ ಬೆಳೀತಿದ್ದೆ ಸರ್. ಕಪ್ಲಿ ಬಾವಿ ಅಂದ್ರೆ ಏನು, ಹೇಗಿತ್ತು ಅದು? ಅದು ಸ್ವರೂಪ ಹೇಗೆ? ಅದು ಮೊದ್ಲಾಗ ಚರ್ಮದ ಸರ, ತೊಗಲಿಂದ ಇರುತ್ತೆ ಸರ್. ಅದನ್ನ ಎತ್ತಿಲ್ಲೇ ನೀರು ತುಂಬಿಸ್ಕೊಂಡು ಎತ್ತಿಲ್ಲೇ ಮ್ಯಾಕ್ ಹಾಕಿಂದ ನೀರು ಹೊಲ ಕರೆಸ್ತದ್ರ ಸರ್. ಹೌದಾ? ಹಾ ಸರ್. ಎಲ್ಲಿಂದ ನೀರು? ಎಲ್ಲಿಂದ? ಬಾವಿಯಿಂದ ಸರ್. ಬಾವಿಯಿಂದ ಸರ್. ಅವಾಗ ಕರೆಂಟ್ ಒಂದು ಏನು ಇದ್ದಿಲ್ಲ ಸರ್. ಆಮೇಲೆ ಇತ್ತೀಚೆಗೆ ಕರೆಂಟ್ ಬಂದಿಂದ ಮತ್ತೆ ಪಂಪ್ ಸೆಟ್ ಮಾಡಿದ್ರು ಸರ್, ಅದಕ್ಕೆ ಬಂದು ಮ್ಯಾಗಳ ಮೋಟರ್ ಹಾಕಿ ಆಮೇಲೆ ಅದು ನೀರು ಹೋದವು ಸರ್. ಮತ್ತೆ ಬೋರ್ವೆಲ್ ಹಾಕ್ಸಿದ್ದೆ ಸರ್. ಆ ಬೋರ್ವೆಲ್ ಇದ್ದ ಈಗ ನೀರು ಸಿಕ್ಕ ಸರ್, ಅದರಲ್ಲಿದ್ದ ಈಗ ನೀರಾವರಿ ಮಾಡ್ತೇವೆ ಸರ್. ಅಂದ್ರೆ ಹಳೆ ಪದ್ಧತಿ ಇದೆ ಕಪ್ಲಿ? ಹಾ, ಹಳೆ ಪದ್ಧತಿ. ಈಗ ಬಾವಿ ಐತೆ ಸರ್, ಇನ್ನು ಮುಚ್ಚಿಲ್ಲ ಸರ್ ನಾವು. ಈಗ ಅದು ಮಳೆ ಇರಲಾರ್ದಕ್ಕೆ ನೀರಿಲ್ಲ ಸರ್. ಆದ್ರೆ ಈಗ ಪಂಪ್ ಸೆಟ್ ಹಾಕ್ಬಿಟ್ರೆ? ಇಲ್ಲ ಸರ್, ಬೇರೆ ಕಡೆಗೆ ಹಾಕ್ಸಿವಿ ಸರ್ ಬೋರ್ವೆಲ್. ಬೋರ್ವೆಲ್ ಹಾಕ್ಸಿದ್ರೆ? ಹಾ ಸರ್. ಈಗ ಬಾವಿ ನೀರು ಬಳಸಲ್ವಾ? ಬಾವಿ ನೀರಿಲ್ಲ ಸರ್, ನೀರಿಲ್ಲ ಸರ್. ಈಗ ಇಲ್ಲ? ಈಗಿಲ್ಲ ಸರ್. ಕಪಲಿ ಬಾವಿಗೆ ಎತ್ತುಗಳನ್ನು ಕಟ್ಟಿ ಎಳಿತಿದ್ರು. ಹಾ ಸರ್, ಎತ್ತು ಕಟ್ಟಿ ಮ್ಯಾಕ ಜಗ್ಸ ಸರ್ ಏಣಿತರ, ಅದನ್ನ ಅದು ಬಂದ್ ಇಲ್ಲಿ ಕಡೆಗೆ ಸುರುವಿನ ಸರ್ ಹೊಲಕ್ ಹೋಗಿ ಹರಿಸ ಸರ್ ಒಬ್ರು ಕಾಲ್ಯ ಹ್ಞೂನ್ರಿ ಕಾಲ್ಯ ಮಾಡ್ತದೆ ಸರ್, ಅದು ನೀರ್ ಹರ್ಕೊಂಡು ಹೊಲಕ್ ಹೋಗೋದು ಸರ್, ಅದು ಮತ್ತೆ ಅದನ್ನ ಒಳಗ್ ಬಿಡ ಸರ್, ಮತ್ತೆ ತುಂಬಕೊಂಬರಾಗ ಮತ್ತೆ ಎತ್ತು ಕಟ್ಟಿ ಮುಂದೆ ಕೊಡ ಸರ್ ನೀರ್ ಜಗ್ ಕೊಡ ಜಗ್ಗಿದಂಗ ಸರ್ ಆತರ. ಹಾ ಸರ್, ಎಷ್ಟು ಎಕರೆವರೆಗೂ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅವಾಗ? ಅವಾಗ ಸರ ಸ್ವಲ್ಪ ಸ್ವಲ್ಪ ಅಂದ್ರೆ ನಮ್ಮ ಅಣ್ಣತಮ್ರಿ ಎಲ್ಲಾರು ನಾವು ಮಾಡ್ಕೊಂಡ್ರೆ ಸರ ಒಂದ್ 10 ಎಕರೆನೂ ಮಾಡ್ಯಾರ ಸರ್ ಅವಾಗ. ಹ್ಞೂ ಸರ್, ಆ ನೀರಾವರಿಯಲ್ಲಿ ಈಗ ಅವ್ರು ಒಂದಿನ ನಾವೊಂದಿನ ಹಿಂಗ್ ಕಟ್ಕೊಂತ ಎಲ್ಲರಿಗೆ ನೀರ್ ಸರಿ ಹಾಕತ್ ಸರ್. ಅವ್ ಹತ್ರನು ಇರ್ತದ ಸರ್ ನೀರ್ ಬಹಳ ಇರ್ತದ್ರಿ, ಎಷ್ಟು ಹೊಡೆದ್ರು ಕಮ್ಮಿ ಹಾಕಿದ್ದಿಲ್ಲ, ಅದ ಸೆಲಿನ ಬರ್ತದೆ ಸರ್ ಅಷ್ಟು ನೀರ್ ಇರ್ತಾರೆ ಬಾವಿ. ಅದು ಈಗ ಬೋರ್ವೆಲ್ ಆದಾಗಿದ್ದ ನೀರು ಮಳೆ ಆಶ್ರಿತ ಕಮ್ಮಿ ಆಗಿಬಿಟ್ಟವಲ್ಲ ಸರ್, ಹಂಗಾಗಿ ನೀರು ಕಮ್ಮಿ ಆಗಿಬಿಡ್ತಾರೆ. ಅದು ಮತ್ತೆ ಬೋರ್ವೆಲ್ ಮಾಡ್ಕೊಂಡು ಅವ್ರವ್ರ ಅಷ್ಟು ಬೋರ್ವೆಲ್ ಮಾಡ್ಕೊಂಡು ನೀರಾವರಿ ಮಾಡ್ಕೊಂಡ್ ಸರ್ ನಮ್ಮ ನಮ್ಮ ಹೊಲದಲ್ಲಿ. ಅಂದ್ರೆ ಕೊಳವೆ ಬಾವಿ ಆದಾಗಲಿಂದ ಅಂದ್ರೆ ಈ ತೆರೆದ ಬಾವಿಗಳು ಕಮ್ಮಿ ಆಗಿಬಿಟ್ಟದೆ. ಹಾ ಸರ್, ಎಲ್ಲ ನೀರು ಹೋಗಿದೆ. ಹೋಗ್ಬಿಟ್ಟ ಸರ್, ಹೋಗ್ಬಿಟ್ಟವ್ರ. ನಿಮ್ ತಂದೆಯವ್ರ ಕಾಲಕ್ಕೆ ಏನೇನು ಬೆಳೀತಿದ್ರು ನಿಮ್ಮ ಭೂಮಿಯಲ್ಲೆಲ್ಲ? ಜಾಸ್ತಿ ಅಂದ್ರೆ ತರಕಾರಿ ಸರ್, ಕಜ್ಜರಿ, ಗೆಣಸು, ಆಮೇಲೆ ಉಳ್ಳಾಗಡ್ಡಿ, ಹೀರಿಕಾಯಿ, ಕುಂಬಳಕಾಯಿ ಇಂಥವೆಲ್ಲ ತರಕಾರಿ ಬೆಳೀತಿದ್ರು ಸರ್. ಅದು ಹೆಚ್ಚಾನ ಹೆಚ್ಚು ಅವ್ರ ಸೆಂತಿಗೆನೂ ಅವ್ರ ಹೋಗಿ ಬಂಡಿಯಲ್ಲಿ ಹೊಡ್ಕೊಂಡು ಹೋಗಿ ಮಾರ್ಕೊಂಬರ್ತದ್ರಿ ಸರ್. ಅವಾಗ ಅವ್ರ ಊಟ ನಾವು ಸಣ್ಣ ಸಣ್ಣವ್ರಿದ್ದಾಗ ಹೋಗಿವ್ರಿ ಸರ್. ಮತ್ತೆ ಹ್ಞೂ ಸರ್, ಈಗ ಇತ್ತೀಚೆಗೆ ನಿಮ್ಗೆ ಸಂತೆ ಎಲ್ಲಿ? ಅವಾಗ ಸಂತೆ ಕೊಪ್ಪಳ ಸರ್. ಅವಾಗ ಅವನ್ರಿ ಕನಿಗಿರಿ ಹೋಗಿದ್ರು ಸರ್ ಅವಾಗ. ಮತ್ತೆ ಊರಾಗೆಲ್ಲ ಮಾರ್ತದ್ರಿ ಅವಾಗ ಕಾಳಿಗೆ, ಪಾವು ಕಾಳಿಗೆ ಇಷ್ಟು ಗೆಣಸು, ಇಷ್ಟು ಗಜ್ರಿ, ಹಿಂಗೆಲ್ಲ ಊರಾಗ ತೆಲಿಗೆ ಹೊತ್ತು ಮಾರಿಬಿಡ್ತದ್ರಿ. ಈಗ ಮಾರ್ಕೆಟಿಂಗ್ ಅಲ್ಲೇದಲ್ಲೇ ಆಗ್ಬಿಟ್ಟ ಸರ್ ಸಂತೆ. ಹಂಗೆ ಹೋಗಿ ಸಂತಿಗೆ ಹೋಗಿ ತರ್ಬೇಕಂತ ಏನಿದ್ದಲ್ರಿ, ಈಗ ಹೊತ್ಕಂದ ಮಾರಿಬಿಡ್ತದ್ರಿ. ನಮ್ಮ ತಾಯಾರೆಲ್ಲರು ಇವರೆಲ್ಲ ಸಂತಿಗೆಲ್ಲ ಹೋಗ್ಯಾರ ಅದ್ರಿ. ಮತ್ತೆ ಅವ್ರ ಮಾರ್ಕೆಂಡ್ ಅವಾಗ ಕಾಳು ಕಡೆಗೆ ತರಕಾರಿ ತರಕಾರಿ ಕೊಡ್ತದ್ರಿ ಸರ್ ಅವಾಗ. ಹ್ಞೂ ಸರ್, ಒಂದು ಪಾವ್ ಕಾಳಿಗೆ ಒಂದಿಷ್ಟು ಸರ್ ತರಕಾರಿ ಕೊಡಿ, ಗೆಣಸು, ಗಜ್ರಿ ಹಿಂಗತ್ತೆಲ್ಲ ಕೊಡ್ತದ್ರಿ ಸರ್. ಉಳ್ಳಾಗಡ್ಡಿ ಆಗ ಮತ್ತೆ ಮಾರ್ಕೆಟಿಗೆ ಹೋಗೋದು ಕಮ್ಮಿ ಸರ್ ಅವಾಗ. ಆದ್ರೆ ಈಗ ಜಾಸ್ತಿ ಬೆಳೆದ್ರೆ ಹೋಯ್ತೀವಿ ಸರ್ ನಾವು. ಈಗ ಬೆಳಿತೀವಲ್ರಿ, ಈಗ ಹೋಯ್ತೀವ್ರಿ. ನಾವ ಬೀಜ ಮಾಡ್ಕೊಂತ ಸರ್, ಈರುಳ್ಳಿ ಬೀಜನ, ಈರುಳ್ಳಿ ಬೀಜ ನಾವು ಮಾಡ್ಕೊಂತ ಸರ್. ಈಗ ನಿಮ್ಮ ಕೃಷಿಯಲ್ಲಿ ಅಂದ್ರೆ ನೀವೇ ಮುಂದೆ ನಿಂತು ಎಲ್ಲ ನಿರ್ಧಾರಗಳನ್ನ ನೀವೇ ಮಾಡ್ತೀರಾ ಹೇಗೆ? ಹೌದು ಸರ್, ನಾವೇ ಮಾಡ್ತೇವೆ ಸರ್. ಏನ್ ಬೆಳಿಬೇಕು, ಮುಂದೆ ಏನ್ ಮಾಡ್ಬೇಕು, ಎಲ್ಲ ನಿರ್ಧಾರಗಳು ನಿಮ್ದೇನಾ? ನಮ್ದೇ ಸರ್, ನಮ್ದೇ. ನಿಮ್ ತಂದೆಯವರು ಇಲ್ರಿ? ಹೇಳ್ತಿದ್ರೆ ನಮ್ ತಂದೆಯವ್ರು ಇಲ್ಲ ಸರ್, ಈಗಿಲ್ಲ ಈಗಿಲ್ಲ ಸರ್, ಈಗಿಲ್ಲ ಸರ್, ತೀರ್ಕೊಂಡಾರ. ಎಷ್ಟು ವರ್ಷ ಆಯ್ತು? ಈಗ ಒಂದು 8-10 ವರ್ಷ ಆಯ್ತು ಸರ್ ಅಲ್ಲೇ ತೀರ್ಕೊಂಡ. ನಿಮ್ದೆಲ್ಲ ಕೂಡು ಕುಟುಂಬನ? ಈಗ ನೀವು? ನಾವೊಬ್ರೆ ನಮ್ಮ ಮನೆಯಾಗ. ನಾವು ಹ್ಞೂನ್ರಿ. ನಿಮ್ಮ ಸಹೋದರಿಯರೆಲ್ಲ ಮದುವೆ ಮಾಡ್ಕೊಂಡು? ಹ್ಞೂ, ಕೊಟ್ಬಿಟ್ರಿ ಸರ್ ಅವಾಗ. ಈಗ ನಾವೊಬ್ರೆ ರೀ, ನಮ್ಮ ಹೆಣ್ಮಕ್ಳು, ನಾವು, ನಮ್ಮ ಮಕ್ಕಳು ಅದಾರ ಸರ್. ನಾವು ನಮ್ಗೇನು ಕೆಲಸ ಮಾಡ್ಬೇಕು ನಾವು ಮಾಡ್ಕೊಂತ ಹೋಗ್ತೀವಿ ಸರ್. ಈಗ ಯಾವುದೇ ಕೃಷಿ ಏನೇ ಮಾಡಲಿ ಹಣಕಾಸಿನ ಅಗತ್ಯ ಭಾಳ ಇರ್ತದೆ. ಹ್ಞೂ ಸರ್, ಆರಂಭದಿಂದಲೂ ದುಡ್ಡು ಬೇಕಾಗ್ತದೆ. ಹೌದು ಸರ್, ಬೀಜ ಖರೀದಿ ಮಾಡೋದ್ರಿಂದ ಹಿಡಿದು ಔಷಧಿಗಳಿಗೆ ಅಂತ ಅದಕ್ಕೆ ಇದಕ್ಕೆ ಅಂತೇಳಿ ಇರುತ್ತದೆ. ಈ ಹಣಕಾಸಿನ ಹೊಂದಾಣಿಕೆ ಏನೆಲ್ಲ ಹೇಗೆ ಮಾಡ್ತೀರಿ ನೀವೆಲ್ಲ? ಸರ್, ಹಣಕಾಸು ಹೊಂದಾಣಿಕೆ ಅಂದರೆ ಈಗ ಮೆಕ್ಕೆಜೋಳ, ಇವು ಸಜ್ಜಿ ಇವೆಲ್ಲ ಬರ್ತಾವೆ ಸರ್, ಅವು 6 ತಿಂಗಳು ಪೀಕಲ್ರಿ. ಅವಾಗ ಅಂಗಡಿಗೆ, ದಲ್ಲಾಳ ಅಂಗಡಿಗೆ ಹೋಗವ್ರಿ. ಸಣ್ಣ ಪುಟ್ಟ ಖರ್ಚಿದ್ದಾಗ ಅಂಗಡಿ ಕಡೆಗೆ ಇಸ್ಕೊಂಬರ್ತೇವ್ರಿ. ಮತ್ತು ನಾವು ತರಕಾರಿ ಮರಿದು ಅದ್ರದ್ದು ಇದಕ್ಕೆ ಸಸಿಗೆ ಮತ್ತು ಬೀಜಕ್ಕೆ ಇವಕ್ಕೆ ನಾವು ಬೀಜ ಆಲ್ಮೋಸ್ಟ್ ಅಲ್ಲಿ ಕೊಂಡೋದು ಕಮ್ಮಿ ಸರ್. ಈರಿ ಬೀಜ ಆಯ್ತು, ಬೆಂಡೆಕಾಯಿ ಬೀಜ ಆಯ್ತು, ಇವು ನಾವು ಬೀಜ ನಮ್ಮ ಹಿಡಿತೀವಿ ಸರ್. ಉಳ್ಳಾಗಡ್ಡಿ ಬೀಜ, ಹುಂಚಿಕ್ಕಿನ ಬೀಜ ಇವೆಲ್ಲ ನಮಗೆ ಸಿಗ್ತಾವೆ ಸರ್ ನಮ್ಮ ಕಡೆಗೆ. ನಾವು ಅಲ್ಲೇ ಅಲ್ಲೇದಲ್ಲೇ ಹಿಂದೆ ನೀರು ಕಟ್ಟ ಹಿಂದೆ ಹೋಗಿ ನಿಂದಿರ್ತಾವೆ ಸರ್ ಮಡವಾಯಿ ಕಡೆಗೆ. ಅಲ್ಲೇ ಉರಿಸ್ಕೊಂಡು ಅಲ್ಲೇ ಬೀಜ, ಕುಂಬಳಕಾಯಿ ಬೀಜ ಅವ್ರು ಆಲ್ಮೋಸ್ಟ್ ಅಲ್ಲಿ ಬೀಜ ಸಿಗ್ತಾವೆ ಸರ್. ಆ ಬೀಜನ ನಾವು ಮತ್ತೆ ಬೀಜ ಮಾಡ್ಕೊಂಡು ಮತ್ತೆ ತಯಾರು ಮಾಡ್ತೇವೆ. ಅವನ್ನ ಬಿತ್ತನೆಗೆ ಅವನ್ನ ಮಾಡ್ಕೊಂತ ಸರ್. ತಂದ್ರೆ ಮೆಕ್ಕೆಜೋಳ ತರ್ತೇವೆ ಸರ್. ಈಗ ಹೈಬ್ರಿಡ್ ಜೋಳ ಸ್ವಲ್ಪ ಕೊನೆ ತಿನ್ನ ಖರ್ಚಿಗೆ ಅಂತ ಸ್ವಲ್ಪ ಹಾಕ್ಯಂತವ್ರಿ, ಅವನು ತಂದು ಬಿಡ್ತೇವೆ ಸರ್ ಮಾರ್ಕೆಟಿಂಗ್ನಾಗ. ಮತ್ತೊಂದು ಬೆಳೆಸ್ಕೊಂಡ್ ಬಿಡ್ತೇವೆ ಸರ್. ಈಗ ನಿಮ್ಮ ಮನೆಗಾಗಿ ಏನೇನು ಬೆಳಿತೀರಪ್ಪ ನೀವು? ನಮ್ಮ ಮನೆಗಾಗಿ ಸರ್, ನಾವು ಉಣ್ಬೇಕು, ನಮಗೋಸ್ಕರ ಇರಬೇಕು ಅನ್ನೋವಂಥದ್ದು ಏನೇನು ಬೆಳಿತೀರಿ ನೀವು? ಈಗ ಅದ ಹೇಳಿದೆ ಸರ್, ಅಷ್ಟು ತರಕಾರಿ ಬೆಳೆದು ನಾವು ಹೆಚ್ಚಾದಷ್ಟ ಸಂತೆಗೆ ಮಾರಾಟ ಮಾಡ್ತೇವೆ ಸರ್. ಇಲ್ಲಕ್ರೆ ಇಲ್ಲ, ಮಾರ್ಕೆಟಿಂಗ್ ಇಲ್ಲ ಸರ್. ಇಲ್ಲ ಯಾರ್ಯಾರ ಊರಾಗ ಕೇಳಿದ್ರ ಏನಾರ ಫಂಕ್ಷನ್ ಏನಾರ ಇದ್ದಾಗ ಕೇಳ್ತಾರ್ರಿ, ಬಂದು ಕಿತ್ಕೊಂಡು ಹೋಗ್ಬೇಡ ಅಂತ ಹೇಳ್ಬಿಡ್ತಾರೆ. ಜೋಳ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ, ಹೇಗೆ ಬೆಳಿತೀರಿ? ಜೋಳ ನಮ್ಗೇನು ಸರ, ಒಂದು ವರ್ಷಕ್ಕೆ ಒಂದು 5-6 ಪ್ಯಾಕೆಟ್ ಆದ್ರೆ ಸಾಕು ಸರ್ ನಮಗೆ. ಅವು ನಮ್ಗೆ ಅಷ್ಟು ಸರಿ ಹೋಗ್ಬಿಡ್ತಾರೆ. ಎಷ್ಟು ಎಕರೆ ಬೆಳೆಯೋದು ನೀವೆಲ್ಲ ಜೋಳ ಎಲ್ಲ? 1 ಎಕರೆ ಆಗ್ತದೆ ಸರ್ ಅಷ್ಟೇ, ಸ್ವಲ್ಪ ತಟಕ್ಕೆ ಇರ್ಲಾರ ಅಷ್ಟಕ್ಕೆ ಸರಿ ಹೋಗ್ಬಿಡ್ತಾರೆ ನಮ್ಗೆ. ಸರಿ ಹೋಗ್ತಾರೆ. ಹ್ಞೂ, ನಾವು ಮಾರ್ಕೆಟಿಂಗ್ ಜೋಳ ಮಾರಿಲ್ಲ ಸರ್, ತಿನ್ನೋ ಜೋಳ ಮಾರಿಲ್ರಿ. ಮಾರಿಲ್ರಿ. ನೆಲ್ಲು ಭತ್ತ ಇದೆ, ನೆಲ್ಲ ಒಂದು ಸ್ವಲ್ಪ ಹಚ್ಚಿವ್ರಿ ಸರ್. ಈಗ ಈ ಕಟಾವು ಬಂದದ ಸರ್, ಕೊಯ್ಯಾಕತ್ತಾರೆ. ಅದು ಒಂದು 20 ಪ್ಯಾಕೆಟ್ ಹಂಗೆ ಆಗತ್ತೆ ಸರ್. ಸ್ವಲ್ಪ ನೀರು ಹೆಚ್ಚಾದ, ನಮ್ಮ ಮೊಲಕ್ಕೆ ನೀರು ಹೆಚ್ಚಾದು ಅಲ್ಲೇ ನಮ್ದು ಐತ್ರಿ, ಸ್ವಲ್ಪ ಸೌಳ ಭೂಮಿ ಅದರಲ್ಲಿ ಈಗ ನೆಲ್ಲು ಬೆಳೆದೀವಿ ಸರ್. ಈಗ ಅದು ವರ್ಷ ಪೂರ್ತಿ ನಮ್ಗೆ ಆಗತ್ತೆ ಸರ್ ಭತ್ತ. ದನಿಗೆ ಹುಲ್ಲುನ ಆಗತ್ತೆ ಸರ್, ಅದೇ ನಮ್ಗೆ ಅದು ಸರಿ ಹೋಗುತ್ತೆ ಸರ್. ನಿಮಗೆ ಯಾವುದೇ ಬೆಳೆ ಚೆನ್ನಾಗಿ ಬರಬೇಕಂದ್ರೆ ಸರ್ ಭೂಮಿ ಫಲವತ್ತತೆ ಬಹಳ ಮುಖ್ಯ. ಹೌದು ಸರ್. ಇದನ್ನ ಹೆಂಗೆ ಕಾಪಾಡ್ತೀರಿ ನೀವು ಭೂಮಿಯನ್ನು? ಅದನ್ನ ಅದ ಮಾಡ್ಬಿಡ್ತೇವೆ ಸರ್. ಫಲವತ್ತತೆ ಹೆಚ್ಚು ಮಾಡೋದಕ್ಕೆ ಏನೇನು ಮಾಡ್ತೀರಿ, ಏನೇನು ಮಾಡ್ತೀರಿ? ಅವ ರಂಟೆ ಕುಡಿಕೆ ರಂಟೆ ಹೊಡಿತೀವಿ ಸರ್. ಮತ್ತೆ ಬ್ಯಾಸಿಗೆ ಬಿಸಿಲು ತಿನ್ನಿಸಿ ಬೇಸಿ ಮಡಿಕೆ ಹೊಡೆದು ಬಿಸಿಲಿಗೆ ಬಿಟ್ಬಿಡ್ತೀವಿ ರೀ. ಆಮೇಲೆ ಗೊಬ್ಬರ ಸಹ ಇರ್ತೈತೆ, ತಿಪ್ಪಿ ಗೊಬ್ಬರ ಸರ, ಅದನ್ನ ಹೋಗಿ ಹಾಕಿ ಒಳ್ಳೆ ಅದ ಮಾಡ್ಕೊಂತ ಸರ್, ಕುಂಟೆ ಹೊಡೆದು ಎಲ್ಲ ಕಾಸಿಗೆ ಕಾಸಿಗೆ ಆರಿಸಿ ಆಮೇಲೆ ಮಳೆ ಆದ ತಕ್ಷಣ ಬಿತ್ತಿಬಿಡ್ತೇವೆ ಸರ್. ನೀರು ಕಟ್ಟಿ ಬಿತ್ತವು, ನೀರು ಕಟ್ಟಿ ಹಾಕ್ಬಿಡ್ತೇವೆ ಸರ್. ಮೇಜರಾಗಿ ನೀವು ಕೊಟ್ಟಿಗೆ ಗೊಬ್ಬರ ಬಳಸ್ತೀರಿ? ಹಾಂ ಸರ್. ದನದ ಕೊಟ್ಟಿಗೆ? ಹೌದು ಸರ್. ಈಗ ನಿಮ್ಗೆ ಎಷ್ಟು ದನ ಕರುಗಳಿದ್ದಾವೆ ಸರ್? ನಮ್ಮೊಂದು 25 ಕುರಿ ಅದಾವೆ ಸರ್. ಹ್ಞೂ. ಒಂದು 4 ದನ ಅದಾವೆ ಸರ್. ಕುರಿ ಗೊಬ್ಬರನು ಹೆಚ್ಚಾಗಿ ಬಳಸ್ತೀರಾ? ಹ್ಞೂ ಸರ್. ಕುರಿ ಗೊಬ್ಬರ ಸ್ಟಾಕ್ ಹಾಕಿರ್ತೇವೆ ಸರ್, ದಿನ ಬೆಳೆದ ಬೆಳೆದು ನೀರು ಬಿಡ್ತೇವೆ ಸರ್. ಹೊಲಕ್ಕೆ ಹರಿ ಬಿಡ್ತೇವೆ. ಯಾವಾಗ ಈ ಕುರಿ ಗೊಬ್ಬರನ? ಹಾಂ ಸರ್. ಭೂಮಿಗೆ ಯಾವಾಗ ಕೊಡ್ತೀರಿ ನೀವು ಸರ್? ಈಗ ಪೀಕ್ ತಕ್ಕಂದು ಅವೆಲ್ಲ ಖಾಸಗಿ ಆರಿಸ್ತೇವೆ ಸರ್. ಅದೆಲ್ಲ ಕೂಲಿ ಎಲ್ಲ ಕಸ ಎಲ್ಲ ಆರಿಸಿ ಆರಿಸಿಂದೆ ನಾವು ಅದಕ್ಕೆ ಅರಿವಿ ಮತ್ತೆ ಮಣ್ಣು ಗಳೆ ಹೊಡೆದು ಬಿಡ್ತೇವೆ. ಅದೆಲ್ಲ ಮಣ್ಣು ಕಲ್ತಿಂದು ಮತ್ತೆ ಮಳೆ ಆದ ಕೂಡಲೇ ಬಿತ್ತಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇವೆ ಸರ್. ಬ್ಯಾಸಿಗೆಗೆ ಇರೋ ಸರ್, ಬ್ಯಾಸಿಗೆ ಟೈಮ್ ಅಂತವಲ್ಲ ಅವಾಗ ಇರೋ ಸರ್. ನಿಮ್ಮ ಈ ಭೂಮಿಯಲ್ಲಿ ಇಳುವರಿ ಏನಾದರೂ ವ್ಯತ್ಯಾಸ ಆಗ್ತಿರ್ತದ? ಈ ವರ್ಷ ಜಾಸ್ತಿ ಬಂತು, ಈ ವರ್ಷ ಕಮ್ಮಿ ಬಂತು, ಹಿಂಗೇನಾರು ಆಗ್ತಿರ್ತದ? ಮಳೆ ಹೆಚ್ಚು ಕಮ್ಮಿ ಇದಾಗಿ ಅವು ಮೊನ್ನೆ ನೋಡ್ರಿ ಈಗ ಮೆಣಸಿನ ಗಿಡ ಹಚ್ಚಿದ್ ಸರ್ ಸ್ವಲ್ಪ. ಈ ಮಣ್ಣು ಇಸಾಕಿ ಮಳೆಗೆ ಎಲ್ಲ ಅದು ಬಂದು ಕೆಟ್ಟ ಉದುರಿ ಹೋಗ್ಬಿಟ್ಟು ಸರ್ ಗಿಡ ಎಲ್ಲ. ಹಂಗತೆ ಆಗಿ ಮತ್ತೆ ಮಳೆ ಹೋಗಿನೂ ಲಾಸ್ ಅದ ಸರ್, ಮಳೆ ಬಂದನೂ ಲಾಸ್ ಅದಾವು. ಇಳುವರಿ ಮೇಲೆ ಏನು ಡಿಪೆಂಡ್ ಭೂಮಿಯಿಂದಾಗಿ ಇಳುವರಿ ಕಮ್ಮಿ ಏನು ಪರಿಣಾಮ ಬೀರಿಲ್ಲ ಸರ್, ಇನ್ನು ಏನಾಗಿಲ್ಲ ಸರ್. ಅಂದರೆ ಭೂಮಿಯ ಫಲವತ್ತೆ ಮೇಂಟೈನ್ ಮಾಡಿದ್ರೆ? ಹಾಂ ಇದು ಅದ ಸರ್ ಆಲ್ಮೋಸ್ಟ್. ಇದು ನಾವು ಭೂಮಿಗೆ ಇಷ್ಟು ಪ್ಯಾಕೆಟ್ ಹಾಕಿದ್ವಿ, ಇಷ್ಟು ಬೆಳೆದಿದ್ವಿ, ಹೋಗ್ಸತ್ತೆ ಇವಟ್ಟು ಇಷ್ಟು ಬೆಳೆದಿಲ್ಲ ಅಂತ ಅನ್ನಂಗಿಲ್ಲ ಸರ್. ಇದ ವಾತಾವರಣದ ಮೇಲೆ ಡಿಪೆಂಡ್ ಸರ್ ಅದು. ಮಳೆಯಿಂದ ಮಳೆಯಿಂದ ಹ್ಞೂ ರೀ. ನಿಮ್ಮ ಭಾಗದಲ್ಲಿ ಮಳೆ ಪ್ರಮಾಣ ಹೇಗಿದೆ? ವಾರ್ಷಿಕ ಸರಾಸರಿ ಹೆಚ್ಚು ಆಗ್ತದೋ ಅಥವಾ ತುಂಬ ಕಡಿಮೆನೋ? ಏನು ತುಂಬ ಇನ್ನು ಒಣ ಭೂಮಿ ಅಂತಾರೋ ಹೇಗೆ ಅಂತಾರೆ ನಿಮಗೆ ಸರ್? ಈಗ ಈಗ ಆಗ್ಯಾವ ನೋಡ್ರಿ, ಟೈಮಿಗೆ ಆಗಿಲ್ಲರಿ ಈಗ, ಮತ್ತು ಲಾಸ್ ರೀ ಅದು. ಸೊ ನೆಲ್ಲಗಿಲ್ಲಿ ಬಿದ್ದು ಎಲ್ಲ ಲುಕ್ಸಾನ ಆಗ್ಬಿಟ್ರೆ ನಮ್ಮ ಕಡೆಗೆನ. ಇಲ್ಲಿ ಸ್ವಲ್ಪ ಕೊನೆ ಹಚ್ಕೆಂದ್ರೆ ಕೂಡ ಎಲ್ಲ ಇದಾಗ್ಯಾವ್ರಿ. ಮೊನ್ನೆ ಆದ ಮಳೆ ಇಸಾಕಿ ಮಳೆ ಒಂದು 15 ದಿನ ಮುಂದೆ ಆಗಿದ್ರೆ, ಅದು ದೊಡ್ಡ ಮಳೆ ಆದ್ರೆ ನಮ್ಮ ಬೋರ್ವೆಲಿಗೆ ನೀರು ಪವರ್ ಹಾಕವ್ರಿ, ಮತ್ತೆ ಒಂದು 2 ವರ್ಷ ಮುಂದಕ್ಕೆ ನಡೀತಾವ್ರಿ. ಮತ್ತು ಮಳೆಗೆ ಹಂಗೆ ಹೇಳೋಕ್ಕಾಗಂಗಿಲ್ಲ ಸರ್. ಬಂದಾಗ ಚಲೋ ಅಂದ್ಬಿಡಾದ್ರಿ, ಹೋತಂದ್ರೆ ಮತ್ತೆ ಬೈದಾಡಿದ್ರಿ ಮಳೆನ. ಕೃಷಿಯಿಂದ ನಿಮ್ಮ ಕೃಷಿಯಲ್ಲಿ ಲಾಭದಾಯಕವಾಗಿ ಇರ್ತಕ್ಕಂಥ ಬೆಳೆಗಳು ಯಾವುವು? ನಿಮಗೆ ಹೆಚ್ಚು ಹಣಕಾಸನ್ನು ಒದಗಿಸ್ಕೊಡ್ತಾ ಇರ್ತಕ್ಕಂಥವು? ಈಗ ಮಾರ್ಕೆಟಿಂಗ್ನ ರೇಟ್ ಸಿಕ್ಕರೆ ನಮ್ಮ ಗೋಂಜಾಳ ಶೇಂಗಾ ಸಿಗುತ್ತಾವೆ ಸರ್. ಮತ್ತು ಅಷ್ಟು ಕಷ್ಟ ಆದರೆ ನಾವು ಅಷ್ಟ ಇರೋದ್ರಿ, ಇಲ್ಲ ಲಾಭ ಯಾವೂ ಇಲ್ಲರಿ ನಮ್ಮ ಕಡೆಗೆ. ಜಾಸ್ತಿ ಬೆಳಿತೀವಿ ಅಂತೇಳಿ ನಾವು ಏನು ಬೆಳೆದಿಲ್ಲ ಸರ್. ಈರುಳ್ಳಿ ನೀವು ಬೆಳಿತೀರಲ್ವಾ? ಹಾಂ ಸರ್. ಈರುಳ್ಳಿ ಬೀಜೋತ್ಪಾದನೆ ನೀವು ಮಾಡ್ಕೊಳ್ತೀರಾ? ಹೌದು ಸರ್, ನಾವು ಮಾಡ್ತೇವೆ ಸರ್. ಹ್ಞೂ. ಅದ್ರ ಗುಣಮಟ್ಟ ಎಲ್ಲ ಹೇಗೆ ನಿರ್ಧಾರ ಮಾಡ್ತೀರಿ ನೀವು? ಬೀಜೋಪಚಾರ ಸರ, ಈಗ ಅದಕ್ಕೆ ಇದು ಸಣ್ಣದು ಇದು ಇದ್ದಾಗ ಸರ, ಉಳ್ಳಾಗಡ್ಡಿ ಬೀಜ ಇದನ್ನ ಮಾಡ್ಕೊಂಡಾಗ ಅದಕ್ಕೆ ಎಲ್ಲ ಕೊಟ್ಟಿಗೆ ಗೊಬ್ಬರನ ಹಾಕಿ ಆಮೇಲೆ ಅದಕ್ಕೆ ನೀರಿನ ಮುಖಾಂತರ ಹಸಿ ಸಗಣಿ ಬಿಟ್ಟು ಎಲ್ಲ ಕಾಪಾಡ್ಕೊಂತ ಸರ್ ಗುಣಮಟ್ಟನ. ಆಮೇಲೆ ಬೀಜ ಚೆಲ್ಲಿ ನಾವು ಮಡಿ ಮಾಡಿ ಚೆಲ್ಲಿ ಹಚ್ಚ ಮೂಮೆಂಟಿಗೆ ಬರಬೇಕು ಅನ್ನತ್ರಾಗ ಅದಕ್ಕೆ ಸ್ವಲ್ಪ ಇಬ್ಬನಿ ನೀರು ಅದು ಮಂಜಿ ಬಿದ್ದಾಗ ಅದನ್ನು ಒಡೆದು ಬೂದಿಗಿದಿ ಹಾಕ್ತೇವೆ ಸರ್, ಚೆನ್ನಾಗಿ ಬರ್ತವ್ರೆ. ಅದನ್ನ ಹೊಲಕ್ಕೆ ಹಚ್ಚಿಬಿಡ್ತೇವೆ ಸರ್ ಸಸಿನ. ಯಾವ ತಳಿ ಇದು ನೀವು ಹೆಚ್ಚು ಬೆಳೆಯೋದಿಲ್ಲಿ? ನಾವು ಅದಕ್ಕೆ ವೆರೈಟಿ ಹೆಸರಿಟ್ಟಿಲ್ಲ ಸರ್, ನಾವು ಜವಾರಿ ಉಳ್ಳಾಗಡ್ಡಿ ಅಂದ್ಬಿಡ್ತೇವೆ ಸರ್. ಗಾತ್ರ ಎಲ್ಲ ಚೆನ್ನಾಗಿ ಬರ್ತದೆ? ಹಾಂ ಬರ್ತದೆ ಸರ್. ಸೈಜ್ ಹಾಂ ಬರ್ತದೆ ಸರ್. ಈರುಳ್ಳಿ ನಿಮಗೆ ಎಷ್ಟು ಎಕರೆ ಪ್ರಮಾಣದಲ್ಲಿ ನೀವು ಬೆಳಿತೀರಿ ಸರ್? ಒಂದು 1/2 ಎಕರೆಯಿಂದ 1 ಎಕರೆ ಹೆಚ್ಚು ಸರ್ ನಾವು ಹೆಚ್ಚಿಗೆ. ಹ್ಞೂ. ಭಾಳ ಮತ್ತು ಅಷ್ಟು ಹಚ್ಚಿಲ್ರಿ. ಎಷ್ಟು ಬರುತ್ತೆ ಎಕರೆಗೆ ಇಳುವರಿ? 30 ಪ್ಯಾಕೆಟ್ ಅಂತಾನೆ ಬೆಳೆದೇವೆ ಸರ್ ನಾವು. ಒಂದು ಪ್ಯಾಕೆಟ್ ಮೇಲೆ 50-60 ಕೆ ಜಿ ಬರುತ್ತೆ ಸರ್ ಅದು. ಈಗ ಬೆಲೆ ಚೆನ್ನಾಗಿದೆಯಾ? ಈಗ ಐತೆ ಸರ್, ಈಗ ಇನ್ನೂ ನಮಗೆ ಬಂದಿಲ್ಲ ಸರ್. ಬಂದಿಲ್ಲ ಸರ್. ಹೆಂಗೆ ಸರ್ ಅದು ಬಂದಾಗ ನಮ್ಮ ಗಡ್ಡೆ ಕೆಡಗಲ್ಲ ಸರ್ ನಮ್ಮ. ಈಗ ಮಾರ್ಕೆಟಿಂಗ್ನಾಗ ತಂದ ಗಡ್ಡಿನ ವ್ಯತ್ಯಾಸ ನೋಡಿರಿ ಸರ್, ಅವು ರಾಸಾಯನಿಕ ಗೊಬ್ಬರ ಹಾಕಿರ್ತಾರೋ ಏನೋ ಸರ, ಅವು ಕೊಳತೋಕ ಸರ್, ಕೊಳತೋಗ್ಬಿಡ್ತದೆ. ಹಾಂ, ನಮ್ಮ ವರ್ಷ ಪೂರ್ತಿ ಕೊಳೆಯಲ್ಲ ಸರ್. ಈಗ ಮತ್ತೆ ಸರ್ಕಾರದಿಂದ ಈರುಳ್ಳಿ ಶೆಡ್ ಕೂಡ ಮಾಡ್ಕೊಂಡೇವೆ ಸರ್ ನಾವು, ಅವನು ಕೂಡ ಬಂದವ್ರು ನಾವು ಮಾಡಿ ಸ್ಟಾಕ್ ಹಾಕ್ಯನಕ ಐತೆ ಸರ್, ಇಲ್ಲೇ ಐತಲ್ಲ ಸರ್ ಪಕ್ಕಕ್ಕೆ. ನಾವು ಅದನ್ನ ಹಾಕಿ ಸ್ಟಾಕ್ ಮಾಡ್ಕೊಂಡು ನಮ್ಗೆ ಖರ್ಚಾಗಿಂದ ಮಾರ್ಕೆಟಿಂಗ್ ಮಾರೋ ಸರ್ ನಾವು. ಮನೆಗೆ ವರ್ಷ ಪೂರ್ತಿ ಇಟ್ಟರು ಕೆಡಂಗಲ್ಲ ಸರ್ ನಮ್ಮ ಗಡ್ಡೆ. ಹಂಗಾಗಿ ನೀವು ಒಂದು ಮಾತು ಹೇಳಿದ್ರಿ, ಈರುಳ್ಳಿ ನಮ್ದು ಜಲ್ದಿ ಕೊಳೆಯೋದಿಲ್ಲ. ಹೌದು ಸರ್. ಬಾಳಿಕೆ ಚೆನ್ನಾಗಿ ಬರ್ತದೆ ಅಂತೇಳಿ. ಅಂದ್ರೆ ಅದಕ್ಕೆ ನೀವು ಯಾವ ರೀತಿ ಗೊಬ್ಬರಗಳನ್ನು ಕೊಡ್ತೀರಿ ಈರುಳ್ಳಿ ಬೆಳೆಗಳಿಗೆ? ಒಟ್ಟು ರಾಸಾಯನಿಕ ಮುಟ್ಸಂಗಲ್ಲ ಸರ್ ನಾವು. ನೀವು ಯಾವುದು ಅಂಗಡಿಯ ರಾಸಾಯನಿಕ? ಇಲ್ಲ ಇಲ್ಲ ಸರ್. ಏನೇನು ಕೊಡ್ತೀರಿ ಗೊಬ್ಬರ ನೀವು? ಅದೇ ಕೊಟ್ಟಿಗೆ ಗೊಬ್ಬರ ಒಂದ್ಬಿಟ್ಟು ಬೇರೆ ಏನಿಲ್ಲ ಸರ್, ಅಷ್ಟೇ ಸಾಕು ಸರ್. ಈರುಳ್ಳಿ ನೀರು ಕೊಟ್ಟಿಗೆ ಗೊಬ್ಬರ ಅದಕ್ಕೆ ಅದು ಆಗಿ ಅದು ಕಸ ತಕೊಂಬಿಡೋ ಸರ್, ಕಳೆ ನಿರ್ವಹಣೆ ಮಾಡ್ಕೊಂಡು. ಮತ್ತೆ ಏನಿಲ್ಲ ಸರ್ ಅದಕ್ಕೆ ಸ್ಪ್ರೇ ಎಣ್ಣೆ ಎಣ್ಣೆ ಅದಕ್ಕೆ ಏನು ರೋಗರುಜಿನಗಳು ರೋಗ ಬರಲ್ಲ ಸರ್. ಬಂದ್ರೆ ಇದು ಎಲೆ ಕುಟ್ರೆ ರೋಗ ಬರುತ್ತೆ, ಕೊಳೆ ರೋಗ ಬರುತ್ತೆ ಅಂತಾರೆ ಸರ್. ಅದ ಕೊಳೆ ರೋಗ ಬಂದಾಗ ನಾವು ಬೂದಿ ಹಾಕ್ಬಿಡ್ತೇವೆ ಸರ್. ಅದು ಹೋಗ್ಬಿಡ್ತೇವೆ. ಒಲೆ ಬೂದಿ ಸರ್? ಹ್ಞೂ ಸರ್. ಹ್ಞೂ ಸರ್. ಹೇಗೆ ಹೆಂಗೆ ಅದು ಸಿಂಪರಣೆ ಮಾಡ್ತೀರಿ? ಸಿಂಪರಣೆ ಮಾಡೋದಲ್ಲ ಸರ್, ಹೊಲಕ್ಕೆ ಉಗಿಬಿಡೋ ಸರ್. ಉಗಿಬಿಡೋ ಸರ್. ಹಂಗೆ ಈಗಲೂ ನಿಮ್ಮ ಮನೆಗಳಲ್ಲಿ ಒಲೆ ಉರಿಸ್ತೀರಾ? ಉರಿಸ್ತೇವೆ ಸರ್. ಇರ್ಲಿಕ್ಕರು ಕೂಡ ಎಲ್ಲರ ಅಡಿಗೆ ದೊಡ್ಡ ಅಡಿಗೆ ಮಾಡಿರ್ತಾರೆ ಸರ್ ಅಂತಲ್ಲೇ ಮೇಲೆ ಇವು ಕುಂಬಾರ ಮಣ್ಣು ತರ್ತಾರೆ ಸರ್, ಕುಂಬಾರದ ಅವ್ರು ಬಟ್ಟಿ ಸುಡ್ತಾರ ಸರ್, ಅದನ್ನ ಅಲ್ಲಿ ಸಿಗುತ್ತೆ ಸರ್, ಅದ್ ಚೀಲ್ಗಟ್ಲೆ ತಗೊಂಡ್ ಅವ್ರು ಫ್ರೀನೂ ಕೊಡ್ತಾರೆ ಅಂತಂದ್ ನಾವು ಉಗಿ ಬಿಡ್ತೀವಿ ಸರ್. ಅಂದ್ರೆ ಈ ಬೂದಿಗೆ ಕೊಳೆ ರೋಗ ನಿಯಂತ್ರಣ ಆಗುತ್ತೆ ಸರ್. ಹೌದ್ರಿ, ಇದನ್ನ ಎಲ್ಲಿ ಕಲ್ತ್ರಿ? ನಮ್ಮ ಅಪ್ಪರ್ಕ ಮಾಡ್ಕೊಂತ ಬಂದಿದ್ ಸರ್, ಅದ ಅವಾಗ ಅವರ ಮಾಡ್ತಿದ್ರಿ ಸರ್. ಈಗ ಸಸಿ ಮಾಡಿದಾಗ ಇಬ್ಬನಿ ಬೀಳುತ್ತೆ ಸರ್, ಅದು ಅಗ್ದಿ ಸೂಕ್ಷ್ಮ ಇರುತ್ತೆ ಸರ್, ಅದು ಅದಕ್ಕೆ ಇಬ್ಬನಿ ಗರಿ ತೆಂಗಿನ ಗರಿಲಿ ಹಿಂಗೆ ಗರಿ ಇಬ್ಬನಿ ಹೊಡಿತಿದ್ರು ಸರ್, ಅದು ಬಿಸಿಲು ಬೀಳೋ ಮಟ್ಟ ಇಬ್ಬನಿ ಇತ್ತಂದ್ರೆ ಅದು ಸಸಿ ಅಲ್ಲೇ ಇದಾಗಿ ಹೋಗುತ್ತೆ ಸರ್, ಈರುಳ್ಳಿ ಸಸಿ ಅದು ಹೊಡೆದು ಬಿಟ್ರೆ ಎಲ್ದಿ ಹೋಗ್ಬಿಡುತ್ತೆ ಸರ್. ಅದು ಸೊ ಇಬ್ಬನಿ ಈರುಳ್ಳಿ ಬೆಳೆ ಕುಂದರಬಾರದು. ಹೌದು ಸರ್, ಹಂಗಾಗಿ ಅವರು ನಮ್ಮಪ್ಪರ ಅವರು ಮಾಡ್ತಿದ್ರು ಸರ್, ನಾವು ಹಂಗ ಮಾಡ್ಕೊಂತ. ಹಿಂಗ ನಿಮ್ಮಪ್ಪರಿಂದ ಏನೇನು ಕಲ್ತೀರಿ ಈ ಥರದ ಜ್ಞಾನಗಳು? ಇದು ತರಕಾರಿ ಒಂದ್ ಬಿಟ್ಟು ಮತ್ತೆ ಏನ್ ಕಲ್ಸಿಲ್ರಿ ಅವ್ರು? ಅಲ್ಲಲ್ಲ, ಈ ಬೂದಿ ಬಳಸೋದು ಒಂದು ಜ್ಞಾನ. ಸರ್ ಇದನ್ನೇ ಬೆಳೆಸ್ತಾರೆ. ಹೌದು ಸರ್. ಇದರಿಂದ ನಿಮ್ಗೆ ಖರ್ಚು ಉಳಿತದೆ. ಹೌದು ಸರ್. ಹೌದಲ್ವಾ? ಹಾಂ ಸರ್. ನಿಮ್ಮ ಮನೆಯಲ್ಲಿ ಸಿಗ್ಬೋದು, ಎಲ್ಲಾದ್ರೂ ಸಿಗ್ಬೋದು. ಹೌದು ಸರ್. ಹಾಗೆ ಈ ತರದ ಸ್ಥಳೀಯ ಸಂಪನ್ಮೂಲಗಳನ್ನ ಬಳಸುವಂತ ವಿಧಾನಗಳು ಯಾವ್ಯಾವ ಇದೆ ಮತ್ತೆ ನೀವು? ಇವ್ ಬೀಜ ಮಾಡ್ಕೊಂತವ ಸರ್, ಇವ ತರಕಾರಿ ಬೀಜ ಮಾಡ್ಕೊಂತೀವಿ, ನಾವ ಮಾಡ್ಕೊಂತವ್ರಿ. ನಾವು ಮಾರ್ಕೆಟಿಂಗ್ ನಾಗ ಬೀಜ ತರದಂದ್ರೆ ಇವಷ್ಟ ಸರ್. ಹೌದು ಸರ್. ಸರ್, ಈಗ ನೀವು ಹೆಚ್ಚು ತರಕಾರಿಗಳನ್ನ ಬೆಳೀತಾ ಇದ್ದೀರಿ. ಹಾ ಸರ್. ಯಾವ್ಯಾವ ತರಕಾರಿಗಳನ್ನ ಈಗ ಬೆಳೀತಾ ಇದ್ರಿ ಸದ್ಯಕ್ಕೆ? ಈಗ ಸರ್ ಸದ್ಯ ಹೊಲ್ದಾಗ ಇರೋದ್ ಅಂದ್ರೆ ಸರ್, ಈಗ ಹುಂಚಿಕ ಐತ್ರಿ, ಅದು ಕಟಾವ್ ಬಂದದ ಸರ್, ಈಗ ಹಂಗ ಕಿತ್ತವ್ರಿ. ಕೊತ್ತಂಬರಿ ಐತ್ ಸರ್, ಆಮೇಲೆ ಇದು ಮೂಲಂಗಿ ಐತ್ ಸರ್, ಈಗ ಈಗ ಇನ್ನು ಬೀಜಕ್ಕೆ ಹಾಕಿದ್ದು ಉಳ್ಳಾಗಡ್ಡಿ ಐತ್ರಿ, ಇನ್ನು ಬೀಜ ಬಿಟ್ಟಿಲ್ಲ ಸರ್. ಹ್ಞೂ ರೀ. ಆಮೇಲೆ ಚವಳಿ ಬೀಜ, ಬೆಂಡೆ ಬೀಜ ಈ ಮನ್ಯಾರ ಊರ್ಸಿವಿ ಸರ್, ಇನ್ನು ಈ ಊಟವು. ಆಮೇಲೆ ಇವು ಹೀರಿಕಾಯಿ ಹಾಕಿವಿ ಸರ್, ಅವು ಬರ್ತಾವೆ ಸರ್. ಗುರುವಾರ ದಿನ ಶಾಂತಿ ಆಗುತ್ತೆ ಸರ್ ನಮ್ಮೂರಲ್ಲಿ, ಶಾಂತಿಗೆ ನಾವು ಮಾರ್ತೇವೆ ಸರ್. ನಮ್ಗೆ ಹೆಚ್ಚಾದ ಒಂದು 400-500 ರೂಪಾಯಿ ಬಂದ್ರೆ ಸರ್, ಅದ ಮನಿ ಖರ್ಚಿಗೆ ಯಾವುದಾದ್ರೂ ಒಳ್ಳೆಣ್ಣೆಗೆ ಇದಕ್ಕೆ ಆಗುತ್ತೆ ಸರ್. ನಮ್ಮ ಉಳ್ಳಾಗಡ್ಡಿ ಕೂಡ ಶಾಂತಿ ದಿನ ಒಂದು 10-5 ಕೆಜಿ ಇಟ್ಟರೆ 4-5 ಕೆಜಿ ಒಯ್ತಾರೆ ಸರ್, ಖರ್ಚು ಹಾಕವು. ಅವನ್ನ ಮಾರ್ಕೊಂಡು ನಮ್ಮ ಮನೆ ಖರ್ಚು ಮಾಡ್ಕೊಂತ ಸರ್. ತರಕಾರಿ ಬೆಳೆಯುವಂತ ರೈತರಿಗೆ ಆಳು ಕಾಳು ಜಾಸ್ತಿ ಬೇಕಾಗ್ತದೆ ಹೇಗೆ? ಮನೇನಾರ ಅದೇ ಸರ್, ನಾವು ಮನೇರ ಮಾಡ್ಕೊಂಡ್ಬಿಡ್ತೀವಿ. 4 ಜನ ಹಾಕಿವಿ ಸರ್. ನಾವು ಅತ್ತ ಕಸ ಕಿತ್ತದ ಒಂದ ಸರ್, ಕಸ ನಿರ್ವಹಣೆ ಒಂದ ಸರ್, ಮತ್ತೆ ಕಸ ಕಿತ್ತ ಬಿಟ್ಟು ಮತ್ತೆ ಏನು ಬರಲ್ಲ ಸರ್, ಏನೂ ಇಲ್ಲ ಸರ್. ತರಕಾರಿ ಬಿಡಿಸೋದು ಗಿಡಿಸೋದು ಮನೆಯವ್ರ ಸಾಕು ಸರ್. ನಿಮ್ಗೆ ಸುತ್ತಮುತ್ತಲು ಎಲ್ಲೆಲ್ಲೂ ಹೋಗ್ತೀರಿ ಮಾರ್ಕೆಟ್ಗೆ? ನಾವು ಮಾರ್ಕೆಟ್ಗೆ ಹೋದ್ರೆ ಇರ್ಕಲ್ಗಡೆ ಹೋಗ್ತೀವಿ ಸರ್, ಭಾಳ ಇತ್ತಂದ್ರೆ ಕೊಪ್ಪಳ ಹೋಗ್ತೀವಿ, ಉಳಿದ್ ನಮ್ಮೂರಾಗ ಮಾರ್ಬಿಡ್ತು ಸರ್. ಹೇಗೆ ವಾಹನಗಳಲ್ಲಿ ತುಂಬಿಕೊಂಡು ಹೋಗೋಷ್ಟು ಇರ್ತದೆ ಹೇಗೆ? ಏ ಅಷ್ಟೇನಿಲ್ಲ ಸರ್, ಸುಮ್ಮನೆ ಬೈಕ್ ಐತ್ರೆ, ಬೈಕಿನ ಮೇಲೆ ಇರ್ಕೊಂಡು ಹೋಗ್ಬಿಡ್ತೇವೆ ಸರ್ ಅಷ್ಟೇ. ದೊಡ್ಡ ಪ್ರತಿ ದಿನ ಇರ್ತದೆ ನಿಮಗೆ ಉತ್ಪನ್ನ ಹೇಗೆ? ಇಲ್ಲ ಸರ್, ವಾರದಾಗ ಮಾಡ್ತೇವೆ. ಪ್ರತಿ ದಿನ ಅಂದ್ರೆ ನಮ್ಮ ಮನೆ ಖರ್ಚಿಗೆ ಆಗ್ಬಿಡ್ತು ಸರ್. ವಾರದಾಗ ಇಡೀ ವಾರನ ನಮ್ಗೆ ಒಂದೊಂದು ದಿನ ಒಂದೊಂದು ಬರ್ತದೆ ಸರ್. ಒಂದಿನ ಬ್ಯಾಳಿ ತೊಗರಿ ಬ್ಯಾಳಿ ಮಾಡಿದ್ನಿ ಅಂದ್ರೆ ಒಂದಿನ ಉಂಚಿಕದ ಪಲ್ಯ, ಒಂದಿನ ಬೆಂಡೆಕಾಯಿ ಪಲ್ಯ, ಹಿಂಗತಿ ಆ ವಾರದ ನಮ್ಮ ಮನೆ ಖರ್ಚಿಗೆ ಆಗ್ಬಿಡ್ತೇವೆ ಸರ್. ಹೆಚ್ಚಿಗೆ ಆದರೂ ಇಲ್ಲೇ ನಮ್ಮ ಊರಾಗ ಕೊಟ್ಬಿಡ್ತೇವೆ ಸರ್. ಅಷ್ಟೇ, ಊರಾಗ ಕೊಡೋದಲ್ದ ವಾರಕ್ಕೆ ಹೆಚ್ಚಾಯ್ತಂದ್ರೆ ಶಾಂತಿಗೆ ಹೋಯ್ತೇವೆ ಸರ್, ಗಾಡಿ ಮೇಲೆ ಹೋಗಿ ಕೊಟ್ಟು ಬಂದ್ಬಿಡ್ತೇವೆ. ಈಗ ನಿಮಗೆ ತರಕಾರಿ ಬೆಳೆಗಳಿಂದ ವಾರದ ಆದಾಯ ಆಗಲಿ ಅಥವಾ ತಿಂಗಳ ಆದಾಯ ಆಗಲಿ ಎಷ್ಟಿದೆ ನಿಖರವಾಗಿ ಹೇಳೋಕ್ಕಾಗುತ್ತಾ? ವಾರದ ಆದಾಯ ಅಂದ್ರೆ ಸರ್ ವಾರಕ್ಕೊಂದು 1,000 ರೂಪಾಯಿ ಆಗ್ಬೋದು ಸರ್ ಮಿನಿಮಮ್. ನಮ್ಮ ಮನೆಗೆ ಯೂಸ್ ಬಿಟ್ಟು 1,000 ರೂಪಾಯಿ ತರ್ತಾರೆ ಸರ್. ಅಲ್ಲ, ಈಗ ಸುಮಾರು ಎಷ್ಟು, ಒಂದು 4-5 ಎಕರೆ ಬೆಳಿತೀರಿ ನೀವು, ಇಷ್ಟರಲ್ಲ ಅಷ್ಟಾಗುತ್ತದ ಅಂದ್ರೆ ಹುಳ? ಅದ್ರಾಗ ಈರುಳ್ಳಿ ಇವು ದೊಡ್ಡ ಖರ್ಚಿನ ಇದು ಇವು ಇರ್ತಾವಲ್ಲ ಸರ್, ಒಮ್ಮೆಗೆ ಬರಲ್ಲ ಸರ್. ಇದು 25 ದಿನ ಪೀಕ್ ಸರ್ ತರಕಾರಿ. ಅದ್ರಾಗ ಅಂದ್ರೆ ಇದು ಸೊಪ್ಪಿನ ದಿನಸ 25 ದಿನದಾಗ ಮತ್ತೆ ಹಾರ್ವೆಸ್ಟ್ ಆಗ್ಬಿಡ್ತದೆ ಸರ್, ಮತ್ತೆ ಹೊಳಿ ಸ್ವಿಂಗ್ ಮಾಡ್ತೇವೆ ಸರ್. ಹಿಂದಿಂದ ಅಂದ ಅಷ್ಟು ಅದೇ ಅಂದ್ರೆ ಒಂದು 1,500 ತನಕ ಆಗ್ಬೋದು ಸರ್, 1,000ರಿಂದ 1,500 ರೂಪಾಯಿ ಮತ್ತೆ ಅಷ್ಟು ಬಂದ ಬರುತ್ತೆ ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ಹಾ ಸರ್, ವಾರಕ್ಕೆ 1,000 ರೂಪಾಯಿ ಅಂದ್ರೆ ತಿಂಗಳಿಗೆ 1,500 ಅಂದ್ರೆ ತಿಂಗಳಿಗೆ 6,000 ಇಷ್ಟೇ ಆದಾಯನಾ ಅಂತ ನಾನು ಕೇಳ್ತಿರೋದು. ಆಗತ್ತಾಗತ್ತೆ ಸರ್, ಅಷ್ಟಾಗ ಸರ್. ಈಗ ಸೊಪ್ಪು ಅದೆಲ್ಲ ದಿನ ದಿನ ಮಾರಾಟ ಮಾಡ್ತೀರಿ? ಅದೆಲ್ಲ ದಿನ ಒಯ್ತಾರೆ ಸರ್, ಒಯ್ಯಾರ. ನಾವು ಇಲ್ಲಿ ಸ್ಕೂಲಿಗೆ ಸ್ವಲ್ಪ ಕೊಡ್ತೀವಿ ಸರ್, ಅದು ಮತ್ತೆ ರೇಟ್ ಕಮ್ಮಿ ಸರ್. ನಾವು ಕಂಡೀಷನ್ ಆಗಿ ಮಾರ್ಕೆಟಿಂಗ್ ಹೋಗಿ ಒಂದು ಸೀಡ ನಾವು 10 ರೂಪಾಯಿ ಒಂದು ಅಂತೇಳಿ ಮಾರಾಗಲ್ಲ ಸರ್. ಮತ್ತೆ ಇಲ್ಲಿ ಮನೆಯಾಗ ನಮ್ಮ ಊರಾಗ ಸ್ವಲ್ಪ ಹಂಗ ಕಮ್ಮಿ ರೇಟಿಗೆ ಹಂಗೆ ಕೊಟ್ಬಿಡ್ತೇವೆ ಸರ್. ದಿನ ಒಂದು ಅದು 300-400 ರೂಪಾಯಿ ಆಗತ್ತೆ ಸರ್. ಆಗತ್ತೆ ಸರ್, ಆಗತ್ತೆ. ಈಗ ಹನುಮಂತಪ್ಪ ಒಬ್ಬ ರೈತ. ಹಾಂ ಸರ್. ಒಂದಿಷ್ಟು ಒಂದು 4 ಎಕರೆನೋ 3 ಎಕರೆನೋ ಭೂಮಿ ಇದೆ, ಒಂದಿಷ್ಟು ನೀರಿನ ಸಂಪನ್ಮೂಲ ಚೆನ್ನಾಗಿದೆ ಅನ್ನೋದಾದರೆ ಅವನು ಧೈರ್ಯದಿಂದ ಸುಸ್ಥಿರವಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ನಿಮ್ಮ ಅನುಭವದ ಪ್ರಕಾರ ಹೇಳಿ? ಆಯ್ತು ಸರ್, ಆಯ್ತು ಸರ್. ಯಾಕಂದ್ರೆ ಸರ ತರಕಾರಿ ಒಂದಂದ್ರೆ ದಿನ ರೊಕ್ಕ ನೋಡ್ಬೋದು ಸರ್, ಅವ್ರು ಅದನ್ನ ಅವಲಂಬನೆ ಮಾಡ್ಕೊಂಡ್ರೆ. ಈಗ ಇವು ಮಾವು ಇವನ್ನೆಲ್ಲ ಹಾಕ್ತಾರೆ ಬಿಡು ಸರ್, ಹಾಕಿದ್ರೆ ಅದು ಖರ್ಚು ಹಾಕ್ಬೇಕು ಸರ್. ಅವಷ್ಟು ಹಾಕಿ ಅದು ಮಾಡೋ ಕೆಪಾಸಿಟಿ ಅಂತಂದ್ರೆ ಅದ ಬೆಸ್ಟ್ ಸರ್. ವಾರ್ಷಿಕ ಇದ್ರದ ತೋಟಗಾರಿಕೆ ಇಲಾಖೆಯಿಂದ ಸಹಾಯ ತೊಗೊಂಡು ಅವನ್ನೆಲ್ಲ ಮಾಡ್ಕೊಂಡಾರನು ಅದಾರ ಸರ್. ಸೊ ನಾವು ತರಕಾರಿ ಅವಲಂಬನೆ ಆಗಿವೆ ಸರ್, ನಮ್ಮ ತರಕಾರಿನ ಜಾಸ್ತಿ ಇದಾರೆ. ಸರ್, ಈಗ ನಿಮ್ಮ ಜಿಲ್ಲೆ ಒಳಗಡೆಗೆ ಹಾಂ ಸರ್ ಸಾವಯವ ಕೃಷಿಕರದ್ದು ಒಂದು ಗುಂಪು ಎಲ್ಲ ಆಗ್ತಾ ಇದೆ, ಆಗೈತೆ ಸರ್. ನೀವು ಅದರಲ್ಲೆಲ್ಲ ಭಾಗವಹಿಸ್ತಿದ್ದೀರಾ ಹೇಗೆ ಸರ್? ಆಗೈತೆ ಸರ್, ನಾವು ಕೇಳಿದ್ರ ಅವರು, ನಾವು ಹೆಸರು ನೋಂದಾಯಿಸಿದ್ವಿ, ಅದ್ರಾಗ ನಮ್ಮ ಮಾಹಿತಿಗೆ ಕೂಡ ನಾವು ಒಕ್ಕೀವ್ರಿ. ಮಣ್ಣಿನ ನೋಡೆ ಮಾತುಕತೆ ಇವೆಲ್ಲ ನಮ್ಮ ಕೃಷಿ ಇಲಾಖೆಯಿಂದ ಇದು ಇಟ್ಟಾಗ ಒಕ್ಕೇವಿ ಸರ್. ಆದ್ರೆ ನಮಗೆ ಒಬ್ಬರ ಆಗಿರ್ತೀವಲ್ಲ, ಮಾಡ್ಕೊಳಕ್ ಆಗ್ಲಾರ್ದಕ್ಕ ಈಗ ಅದನ್ನ ಬಿಟ್ಟಿವಿ ಸರ್. ಹೇಳಿವ್ರಿ ಅಲ್ಲೇ ಅವ್ರಿಗೆ, ಈ ಎರೆಹುಳದ ತೊಟ್ಟಿ ಒಂದು ಮಾಡಿಕೊಡ್ತು ಅಂತ ಅಂದಾರೆ ಸರ್. ಈರುಳ್ಳಿ ಶೆಡ್ ಒಂದು ಮಾಡ್ಕೊಂಡ್ರಿ ಸರ್ ತೋಟಗಾರಿಕೆ ಇಲಾಖೆಯಿಂದ. ಉಳಿದು ನಾವು ಬೀಜ ಅವನ್ನೆಲ್ಲ ಬಿತ್ತನೆ ಮಾಡಾಗ ತರ್ಬೇಕಂದ್ರೆ ಅಲ್ಲೇ ಆರೈಸ್ಕೆದಾಗ ತರ್ತೇವೆ ಸರ್. ಹಂಗಾಗಿ ಅವರು ನಿಮ್ಮ ಮುಂದಿನ ಪೀಳಿಗೆ, ನಿಮ್ಮ ಮಕ್ಕಳಿಗೆ ಹಾಂ ಸರ್ ಕೃಷಿಯನ್ನು ಕಲಿಸ್ಬೇಕು, ಇದರಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಕ್ರಮಗಳನ್ನು ಮಾಡ್ತಾ ಇದ್ದೀರಾ? ಆಯ್ತಾ ಸರ್, ಮತ್ತೆ ಹೇಳಿ ಸರ್. ಈಗ ನಮ್ಮ ಹುಡುಗ ಪಿ ಯು ಸಿ ಓದ್ತದ ಸರ್, ಅವನು ಫೇಲ್ ಅಂದ್ರೆ 2 ಸತಿ ಕಟ್ಸಿದ್ರನ್ನು ಓದಿಸ್ಬೇಕಂತ ನಮಗೆ ಇತ್ತು, ನಾವು ಓದಿಸ್ಬೇಕಂತ ಇದು ಮಾಡಿದ್ವಿ. ಈಗ ಓದೋದಾಗಿಲ್ಲ ಅಂತೇಳಿ ಅಂದ್ ಬಿಟ್ಟೆ ಸರ್. ಮತ್ತೆ ಆತ್ಮ ಮಾಡ್ಕೊಂತ ಹೋಗ್ರಿ, ಈಗ ನಮ್ಗೆ ನಮ್ಮ ಕೈಯಾಗ ಆತ್ಮ ಇರ್ತಾನೆ ಸರ್ ಮಗ. ಉಳ್ದಾರ ಇನ್ನೂ ಇಬ್ರು ಓದ್ತಾರೆ ಸರ್, ಅದಾರ ಸಣ್ಣರು ಅದಾರ ಓದ್ತಾರೆ ಸರ್ ಅವರು. ಈಗ ನನ್ನ ಮಗನು ನಾನು ಇಬ್ಬರು ನಮ್ಮ ಹೆಣ್ಮಕ್ಳು ಮಾಡ್ಕೊಂಡ್ ಹೋಗ್ತೇವೆ ಸರ್ ನಾವು ತರಕಾರಿನ ವ್ಯವಸಾಯನ. ಸರಿ ಸರಿ, ಒಳ್ಳೇದು ಹನುಮಂತಪ್ಪರೆ. ಹಾಂ ಸರ್, ಚಿಲಕ್ಮಕಿ ಗ್ರಾಮದಲ್ಲಿ ತಾವು ಕೃಷಿಯನ್ನು ಮಾಡಿಕೊಂಡಿದ್ದೀರಿ. ನಮ್ಮ ಹೊಸಪೇಟೆ ಆಕಾಶವಾಣಿ ಕೇಂದ್ರದ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಎಲ್ಲ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇದುವರೆಗೂ ಕೃಷಿ ಅನುಭವ ಕುರಿತು ಶ್ರೀ ಸಣ್ಣ ಹನುಮಂತಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಈಗೊಂದು ಕೃಷಿ ಗೀತೆ. ಈ ಪರಿಯ ಸೊಬಗಾವ ದೇವಿಯೊಳು

ಸಾರ್ಥಿಯಾದರೆ ಈ ಭೂಮಿಯೇ ಮರುಭೂಮಿ. ರೈತ ಕೈ ಕಟ್ಟಿ ಕುಳಿತರೆ ಲೋಕವೇ ಉಪವಾಸ. ರಾಜಾಧಿರಾಜರೆಯಾದರೂ ಇರುವಲ್ಲೇ ವನವಾಸ. ದಾನದಲ್ಲಿ ರೈತ ಕರ್ಣನಿಗೂ ನೀನು ಈಗದೆ ಪೈರು ಬಂಗಾರ ಕುಮಿಗಿರು. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಬೀಜ ಹೆಮ್ಮರವಾಗು ಅಚ್ಚರಿಯುಂಟು ಮಣ್ಣಿನಲ್ಲಿ. ಹುಟ್ಟಿದ ಸೂರ್ಯ ಹೂವಲಿ ವಾಸಿಸೋ ದಿನಚರಿಯುಂಟು ಹಳ್ಳಿಯಲಿ. ನಿಂತೆ ಇರುವ ಬಾನಿಗೂ ಹೊಸದಿದು ನಿಲ್ಲದೆ ತಿರುಗೋ ಭೂಮಿಗೂ ಬೆರಗಿದು ಸ್ವರ್ಗವ ತೆರೆದಿದೆ ನಿಸರ್ಗವಾಗಿಳು. ನಿಸರ್ಗ ಕಾಯಲು ರೈತನೇ ಕಾವಲು. ನಾಗರಿಕತೆಯಲ್ಲಿ ಮರೆತರೆ